ಸೊ ಈಗ ಮಣ್ಣು ಅಂತಂದ್ರೆ ಏನು? ಮಣ್ಣು ಅಂದ್ರೆ ಭೂಮಿಯ ಮೇಲಿನ ಒಂದು ಪದರ, ಸಾಮಾನ್ಯವಾಗಿ ಜನರು ಏನಂತಾರ, ಜೀವ ಇಲ್ಲದ್ದು ಅಂತ ಹೇಳಿ. ಬಟ್ ಕೃಷಿಕರಿಗೆ ಅದು ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನ ಮಣ್ಣು ಪರೀಕ್ಷೆ ಮಾಡದಾಗಲೇ ಗೊತ್ತಾಗ್ತದೆ. ಈ ಒಂದು ವರದಿ ಪ್ರಕಾರ ಇಡೀ ವಿಶ್ವದಲ್ಲಿ ಒಂದು 300,000 ತರಹ ಮಣ್ಣು ಇದೆ ಅಂತ ಗೊತ್ತಾಗಿದೆ. ಮಣ್ಣು ಹೇಗೆ ಉತ್ಪತ್ತಿ ಆಗ್ತದೆ? ಮೊದಲ ಕಲ್ಲುಗಳ ಒಂದು ಸವೆತದಿಂದ, ಬಿಸಿಲು, ಗಾಳಿ, ನೀರು ಎಲ್ಲಾ ಬಂಡೆಗಳಿಗೆ ಬಡೆದು ಸವೆದು ಮಣ್ಣು ಉತ್ಪತ್ತಿ ಆಗ್ತದೆ. ಸೊ ಹಿಂಗಾಗಿ ಯಾವ ಕಲ್ಲಿನಲ್ಲಿ ಯಾವ್ದು ಖನಿಜಾಂಶ ಇರ್ತದೆ, ಆ ಒಂದು ಕಲ್ಲಿನಿಂದ ಹುಟ್ಟಿದಂತಹ ಮಣ್ಣಿನಲ್ಲಿ ಆ ಖನಿಜಾಂಶ ಹೆಚ್ಚಿಗೆ ಇರ್ತದೆ. ಈ ತರ 300,000 ಮಣ್ಣುಗಳು ಜಗತ್ತಿನಲ್ಲಿ ಉತ್ಪತ್ತಿ ಆಗಿದಾವೆ ಅಂತ ಹೇಳಿ ತಿಳಿದು ಬರ್ತದೆ. ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು ಅಥವಾ ಮಣ್ಣಿನ ಆರೋಗ್ಯವನ್ನ ಯಾಕೆ ಕಾಪಾಡಿಕೊಳ್ಬೇಕು, ಈ ಎಲ್ಲಾ ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡುವಂತಹ ಜವಾಬ್ದಾರಿ ಕೃಷಿಕರ ಮೇಲಿದೆ, ಕೃಷಿ ಸಮುದಾಯದ ಮೇಲಿದೆ. ಆದ್ರೆ ಇತ್ತೀಚೆಗೆ ನಾವು ಏನ್ ನೋಡ್ಲಿಕ್ಕೀವ ಅಂದ್ರೆ ನಗರೀಕರಣ ಹೆಚ್ಚಾಗ್ತಾ ಇದೆ, ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಈ ವಾತಾವರಣ ಚೇಂಜಸ್ ಆಗೋದಕ್ಕೆ ಕೃಷಿಯಲ್ಲಿ ಡೆಫಿನೆಟ್ ಆಗಿ ಉತ್ಪಾದಕತೆ ಸಿಗುವುದಿಲ್ಲ. ನಾ ಇಷ್ಟ ಹಾಕಿದ್ರೆ ಇಷ್ಟೇ ನನಗೆ ಬರ್ತದ ಅನ್ನೋದು ಒಂದು ಕ್ಯಾಲ್ಕುಲೇಷನ್, ಅದು ಕರೆಕ್ಟ್ ಆಗುದಿಲ್ಲ ಯಾವಾಗ್ಲೂ. ಆದ್ರ ಭೂಮಿ ಮೇಲೆ ಉತ್ಪಾದಕತೆನ ಹೆಚ್ಚಿಸುವಂತಹ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇದೆ. ಎಷ್ಟು ಲಭ್ಯವಿರುವಂತಹ ಭೂಮಿ ಅದ, ಅದ್ರೊಳಗಿಂದ ಹೆಚ್ಚಿಗೆ ಹೆಚ್ಚಿಗೆ ಉತ್ಪಾದನೆಯನ್ನ ಮಾಡಬೇಕು. ಹೆಚ್ಚಿಗೆ ಹೆಚ್ಚಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಹೆಂಗ್ ಮಾಡ್ಬೇಕು? ಮತ್ತ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಲೇಬೇಕು ನಾವು. ಹೌದು, ಸರಿಯಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡು ಹೆಚ್ಚಿಗೆ ಉತ್ಪಾದನೆ ಮಾಡ್ಕೊಳ್ಬೇಕನ್ನೋದು ಕೃಷಿಕರಿಗೆ ಎಲ್ಲರಿಗೂ ತಲೆಯಲ್ಲಿರ್ಬೇಕು. ಮೊದ್ಲೇನಿತ್ತು, ನೀರಾವರಿ ಇದ್ದಿದ್ದಿಲ್ಲ, ಎಲ್ಲರೂ ಒಣ ಬೇಸಾಯ ಮಾಡ್ತಿದ್ರು. ಸೊ ಒಂದ್ ಸರ್ತಿ ನಾವು ಒಂದ್ ಮಳೆಗಾಲಕ್ಕ ಒಂದ್ ಒಳ್ಳೆ ಉತ್ಪಾದಕತೆಯನ್ನ ತೆಗೆದ್ರೆ ಸಾಕಪ್ಪ ಅಂತ ಒಂದು ಕಾಲ ಇತ್ತು. ಹೌದು, ಅಷ್ಟಾದ್ರೆ ಮತ್ ಇನ್ನೆರಡು ಕಾಲಗಳಲ್ಲಿ ಏನಿದೆ ಅಂದ್ರೆ ಹಿಂಗಾರಿ ಮತ್ತು ಬೇಸಿಗೆಯಲ್ಲಿ ರೆಸ್ಟ್ ಸಿಕ್ತಿತ್ತು, ಭೂಮಿಗೆ ರೆಸ್ಟ್ ಸಿಕ್ತಿತ್ತು, ಮತ್ತೆ ನಾವು ಅದಕ್ಕೆ ಆರೋಗ್ಯ ಹೆಚ್ಚಿಗೆ ಮಾಡ್ಲಿಕ್ಕೆ ನಮಗೆ ಟೈಮು ಸಿಕ್ತಿತ್ತು. ಬಟ್ ಈಗ ಹಂಗಲ್ಲ, ಉತ್ಪಾದಕತೆ ಹೆಚ್ಚಿಗೆ ಆಗ್ಬೇಕಂದ್ರೆ ನೀರಾವರಿ ಕೊಟ್ಟಿದ್ದಾರೆ ಸರ್ಕಾರ, ಘನ ಸರ್ಕಾರ ನೀರಾವರಿ ಕೊಟ್ಟಿದೆ. ಸೊ ಆ ನೀರಾವರಿ ನೀರನ್ನ ಹೆಚ್ಚಿಗೆ ಬಳಸ್ಕೊಂಡು ರೈತರ ತಲೆಯಲ್ಲಿ ಏನಿದೆ ಅಂತಂದ್ರೆ ಹೆಚ್ಚಿಗೆ ಹೆಚ್ಚಿಗೆ ನೀರು ಉಣಿಸಿದ್ರೆ, ಭೂಮಿಗೆ ನೀರು ಉಣಿಸಿದ್ರೆ, ಬೆಳೆಗಳಿಗೆ ನೀರು ಉಣಿಸಿದ್ರೆ ಹೆಚ್ಚಿಗೆ ಉತ್ಪಾದಕತೆಯನ್ನ ತೆಗಿಬಹುದು ಅಂತ. ಬಟ್ ಅದು ಸ್ವಲ್ಪ ತಪ್ಪು ಪರಿಕಲ್ಪನೆ ಆಗ್ತಾ ಇದೆ. ಬಹಳ ನೀರು ಉಣಿಸಿದ್ರು ಕೂಡ ಅದು ಕೆಟ್ಟ ಹೋಗ್ತದೆ. ಹಾ, ಭೂಮಿ ಕೆಡೋ ಅಂತ ಪ್ರಮೇಯ ಬಹಳ ಇದೆ, ಸಾಕಷ್ಟು ಕಡೆ ಕೆಟ್ಟಿದೆ, ಸವಳು ಜವಳು ಆಗಿದೆ. ಅಲ್ಲಿಂದ ನಿಮ್ಗೆ ಹೆಚ್ಚಿಗೆ ಏನು ಉತ್ಪಾದಕತೆ ಏನ್ ಬರೋದೇ ಇಲ್ಲ ಅಂತ ಒಂದಿಷ್ಟು ಪ್ರಸಂಗಗಳು ಇದೆ. ಏನಾಗ್ತದ, ಹೆಚ್ಚಿಗೆ ಬೆಳೆನ ತೆಗಿಲಿಕ್ ಬರಂಗಿಲ್ಲ ಅನ್ಕೂಡ್ಲೇ ಏನಾಗ್ತದ, ಆ ಹಳ್ಳಿಗಳನ್ನ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ಲಿಕ್ ಸ್ಟಾರ್ಟ್ ಆಗಿದೆ. ರೈತರು ಆ ಒಂದು ಉದ್ಯೋಗನ ಬಿಡುವಂತಹ ಪರಿಸ್ಥಿತಿ. ಸೊ ಹಂಗಾಗಿ ಆ ಒಂದು ಪರಿಸ್ಥಿತಿ ಬರಬಾರದು ಅಂತಂದ್ರೆ ಎಲ್ಲರಿಗೂ, ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಆಹಾರ ಕೊಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಒಳ್ಳೆ ಕೃಷಿ ಮಾಡ್ಬೇಕು. ಒಳ್ಳೆ ಕೃಷಿಗೆ ಮೇನ್ ಮುಖ್ಯ ಆಧಾರ ನೀರು ಮತ್ತು ಮಣ್ಣು. ನೀರು ಕೊಡ್ತಾ ಇದೆ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಈ ಮಣ್ಣನ್ನು ಆರೋಗ್ಯವನ್ನು ಸಹಿತ ಸರಿಯಾಗಿ ಕಾಪಾಡಿಕೊಂಡು ಎಲ್ಲರಿಗೂ ತಿನ್ಲಿಕ್ಕೆ ಆಹಾರವನ್ನ ಉತ್ಪಾದನೆ ಮಾಡಬೇಕಾಗಿದೆ. ಅಂದ್ರೆ ಈಗ ಬೆಳೆ ಬೆಳೆಯುವಂತಹ ನೆಲ ಕೂಡ ಬಹಳ ಅದು ಸೂಕ್ತ ಆಗಿರಬೇಕು, ಆಮೇಲೆ ಕಾಲಕಾಲಕ್ಕೆ ಮಣ್ಣು ಪರೀಕ್ಷೆಯನ್ನ ಮಾಡಬೇಕು ಅಂತ ನೀವು ಹೇಳ್ತೀರಿ. ಹೌದು ಸರ್. ಅಂದ್ರೆ ಈ ಮಣ್ಣು ಪರೀಕ್ಷೆಯನ್ನ ಎದಕ್ಕಾಗಿ ನಾವು ಮಾಡಬೇಕು, ಮಣ್ಣು ಪರೀಕ್ಷೆ ಎದರ ಸಲುವಾಗಿ ನಾವು ಮಾಡಬೇಕಾಗ್ತದೆ? ಮಣ್ಣು ಪರೀಕ್ಷೆಗೆ ಯಾಕೆ ಮಾಡ್ಬೇಕಂದ್ರೆ ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳು ಎಷ್ಟಿದೆ, ಆಮೇಲೆ ನಾ ಬೆಳೆಯುವಂತ ಬೆಳೆಗೆ ಎಷ್ಟು ಪೋಷಕಾಂಶ ಬೇಕು, ಅದ್ರ ನಡುವೆ ಇರುವಂತ ಡಿಫರೆನ್ಸ್ ಮಾತ್ರ ಎಷ್ಟು ಮಣ್ಣಿನಲ್ಲಿ ಇದೆ, ಎಷ್ಟು ಬೆಳೆಗೆ ಬೇಕಾಗಿದೆ, ಎರಡರ ನಡುವೆ ಇರುವಂತ ಪೋಷಕಾಂಶ ಮಾತ್ರ ನಾವು ಕೊಟ್ಟು ಬೆಳೆಸಬೇಕು. ಆಮೇಲೆ ಅದರಿಂದ ಏನಾಗ್ತದೆ, ನಾವು ಕೃಷಿ ಮೇಲೆ ಮಾಡುವಂತಹ ಖರ್ಚೇನಿದೆ, ಈಗ ರಸಗೊಬ್ಬರ ಆತು, ಸಾವಯವ ಗೊಬ್ಬರ ಆತು, ಅಥವಾ ಕೀಟನಾಶಕ, ರೋಗನಾಶಕ, ಈ ಪ್ರತಿಯೊಂದು ಏನಾದರೂ ಅದನ್ನ ಕೂಡ ನಾವು ಖರ್ಚನ್ನ ಕಡಿಮೆ ಮಾಡ್ಕೊಳ್ಬಹುದು, ಮತ್ತೆ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಮತ್ತು ಮಣ್ಣಿನಲ್ಲಿ ಏನೇನು ಸೂಕ್ಷ್ಮಾಣು ಜೀವಿಗಳಿದ, ರೈತರಿಗೆ ಉಪಯೋಗ ಆಗುವಂತ ಸೂಕ್ಷ್ಮಾಣು ಜೀವಿಗಳು ಸಾಕಷ್ಟು ಇದಾವೆ. ಒಂದು ಪಿನ್ ತುದಿಯಲ್ಲಿ ಸಿಗುವಂತ ಮಣ್ಣಿನ ಏನು ಕ್ವಾಂಟಿಟಿ ಇದೆ, ಪ್ರಮಾಣ, ಅದರಲ್ಲಿ ಲಕ್ಷಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಓಹೋ. ಸೊ ಆ ಜೀವಿಗಳು ಸಹಿತ ಎಷ್ಟಿದಾವ, ಏನೇನಿದಾವ, ಅವನ್ನ ನಾವು ಬೆಳೆಸ್ಕೊಂಡು ನಮಗೆ ಉಪಯೋಗ ಅಂತ ಆಗುವಂತ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸ್ಕೊಂಡು ಅದರಿಂದ ಸಹಿತ ನಾವು ಹೊರಗಿಂದ ಹಾಕುವಂತ ರಸಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿದ್ರೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಆ ಸೂಕ್ಷ್ಮಾಣು ಜೀವಿಗಳು ಸಹಿತ ಅವು ಬೆಳೆಯುವಂಗ ಮಾಡ್ಕೋಬಹುದು. ಅಂದ್ರೆ ಈಗ ಸಾರಜನಕ, ರಂಜಕ, ಪೊಟ್ಯಾಶ್ ಇಂತಾವೆಲ್ಲ ಏನು ಪ್ರಮಾಣ ಐತಿ, ಅದು ಎಷ್ಟು ಐತಿ ಮತ್ತೆ ಎಷ್ಟು ಸಿಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಈ ಮಣ್ಣು ಪರೀಕ್ಷೆ ಇಂಪಾರ್ಟೆಂಟ್ ಆಗ್ತದೆ, ಬಹಳ ಮುಖ್ಯವಾಗ್ತದೆ. ಆಮೇಲೆ ಈ ಮಣ್ಣು ಮಾದರಿಯನ್ನ ಮಾಡಬೇಕಾದಾಗ ಎಲ್ಲಿ ಹೆಂಗ್ ಮಾಡ್ಬೇಕು, ರೈತರು ಯಾವ ರೀತಿ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು? ಈಗ ಮಣ್ಣು ಮಾದರಿ ಮೊದಲೇನ ಇತ್ತು, ಕೃಷಿ ಇಲಾಖೆಯಲ್ಲಿ ಒಂದ್ 4-5 ವರ್ಷದ ಹಿಂದೆ ಒಂದು ಸ್ಕೀಮ್ ಬಂದಿತ್ತು, ಮಣ್ಣು ಆರೋಗ್ಯ ಚೀಟಿ, ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಅಂತೇಳಿ ಒಂದು ಸ್ಕೀಮ್ ಬಂದಿತ್ತು. ಸೊ ಅವಾಗ ಏನ್ ಮಾಡ್ತಿದ್ರು, ಈಗಾದ್ರೂ ಕೂಡ ಅದು ಜಾರಿಯಲ್ಲಿದೆ ಅನ್ಕೋತೀನಿ. ಕೃಷಿ ಇಲಾಖೆಯ ಎಎಗಳು ಅಂತ ಹೇಳ್ತಾರ, ಅವರು ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರ, ಅವರೇ ಈ ಮಣ್ಣು ಹೊಲಕ್ಕೆ ಬಂದು ಮಾದರಿಯನ್ನ ತೆಗೆದುಕೊಂಡು ಹೋಗಿ ಅವರೇ ಅದನ್ನ ಅನಾಲಿಸಿಸ್ ಲ್ಯಾಬ್ ಅಲ್ಲಿ ಅನಾಲಿಸಿಸ್ ಮಾಡಿ ಅದರದೊಂದು ಮಣ್ಣು ಆರೋಗ್ಯ ಕಾರ್ಡ್ ಅಥವಾ ಮಣ್ಣು ಆರೋಗ್ಯ ಚೀಟಿಯನ್ನ ಆಯಾ ರೈತರಿಗೆ ತಲುಪಿಸುವಂತಹ ಜವಾಬ್ದಾರಿ ಇತ್ತು. ಬಟ್ ಈಗ ನಾವ್ ಏನ್ ಅಂತೀವಿ ಅಂದ್ರೆ, ಯಾರಿಗೆ ಹೊಟ್ಟೆ ಕಡಿತದೋ ಅವರೇ ಅಜ್ವಾನ ತಿನ್ಬೇಕು. ಅಂದ್ರೆ ಈಗ ರೈತರು ಈಗ ನಮ್ಮ ಹೊಲದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಾವೇ ಅದಕ್ಕೆ ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡ್ಬೇಕು ನಮಗೆ ಅದು. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಏನು ಪೋಷಕಾಂಶ ಇದೆ, ಏನು ಸೂಕ್ಷ್ಮಾಣು ಜೀವಿಗಳಿದೆ, ಎಷ್ಟೆಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಇಂಗಾಲ ಎಷ್ಟಿದೆ ಅಂತ ನಾವೇ ಫಸ್ಟ್ ತಿಳ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಆರಾಮಿಲ್ಲ ಅಂದ್ರೆ ನಾವು ಹೋಗಿ ಡಾಕ್ಟರ್ ಕಡೆ ತೋರಿಸ್ತೀವಿ, ಡಾಕ್ಟರ್ ಏನೋ ಒಂದು ಚೀಟಿ ಬರ್ದು ಕೊಡ್ತಾರೆ ಅಥವಾ ಸ್ಕ್ಯಾನಿಂಗ್ ಏನೋ ಬರ್ದು ಕೊಡ್ತಾರೆ. ಅವಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ ಸ್ಕ್ಯಾನಿಂಗ್ ರಿಪೋರ್ಟ್ ನನಗೆ ತಿಳಿಲಿಲ್ಲ ಅಂದ್ರೆ ಸಹಿತ ಇನ್ನೊಬ್ರಿಗೆ ಕೊಟ್ಟು ಅದೇನ್ ಬರೆದ್ ನೋಡ್ರಿ ಅಂತ ತಿಳಿಸ್ಕೋತೀವಿ ಅವ್ರ ಕಡೆಯಿಂದ. ಸೊ ಅಂತ ಒಂದು ಇಂಟ್ರೆಸ್ಟ್ ಅನ್ನ ನಾವು ಖುದ್ದಾಗಿ ನಮ್ಮ ಕ್ಷೇತ್ರಕ್ಕೆ ತಗೊಳ್ಬೇಕಂತ ನಾನು ಅಂತೀನಿ. ಅಂದ್ರೆ ಈಗ ನಾವು ಬೇಳೆಕಾಳು ಬೆಳೀತಾ ಇದೀವಿ ಅಥವಾ ಎಣ್ಣೆ ಕಾಳು ಬೆಳೀತಾ ಇದೀವಿ ಅಂತ ಹೊಲ್ದಾಗ ಅಂತ ತಿಳ್ಕೊಳ್ಳಿ, ಅವಾಗ ಎಷ್ಟು ಆಳ ನಾವು ತೆಗಿಬೇಕು, ಅದ್ರ ಮಣ್ಣು ಪರೀಕ್ಷೆಗೆ ಎಲ್ಲಿ ಮಣ್ಣು ಕೊಡಬೇಕಾಗ್ತದೆ? ಈಗ ಮಣ್ಣು ಪರೀಕ್ಷೆಗೆ ಮಣ್ಣು ಹೇಗೆ ತೆಗಿಬೇಕು ಅನ್ನೋದು ಒಂದು ಕ್ಲಿಯರ್ ಆಗಿ ಒಂದ್ ಕಡೆಯಿಂದ ಹೇಳ್ಬಿಡ್ತೀನಿ. ಮಣ್ಣು ಪರೀಕ್ಷೆಗೆ ಮಾದರಿ ತಗೊಂಡ್ ಬರ್ಬೇಕಂದ್ರೆ ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಖುದ್ದಾಗಿ ರೈತರೇ ಅದನ್ನ ಬೇಕಾದಂಗ ಮಾದರಿನ ತಕೊಂಡ್ ಬರ್ಬೋದು. ಸೊ ಆ ಮಾದರಿಯನ್ನ ರಸಗೊಬ್ಬರ ಹಾಕಿದ 3 ತಿಂಗಳ ನಂತರ ತೆಗಿಬೇಕು, ಆಮೇಲೆ ಒಣ ಮಣ್ಣಿನಲ್ಲಿ ತೆಗಿಬೇಕು. ಕೆಲವೊಮ್ಮೆ ಏನಾಗ್ತದ, ಈ ಇರಿಗೇಷನ್ ಇರೋದ್ರಿಂದ ಅಚ್ಚುಕಟ್ಟು ಪ್ರದೇಶದಲ್ಲಿ ಯೂಶಲಿ ಏನಾಗ್ತದ, 3 ಬೆಳೆ ತೆಗಿತಿರ್ತಾರೆ. ಸೊ ಆವಾಗ ಮಣ್ಣು ಹಸಿಯಾಗೇ ಇರ್ತದೆ. ಸೊ ಆವಾಗ ಏನ್ ಮಾಡ್ಬೇಕು, ಮಣ್ಣು ಹಸಿ ಇದ್ರು ಸಹಿತ ಅದನ್ನ ನಾ ಈಗ ಹೇಳೋ ಪದ್ಧತಿ ಪ್ರಕಾರ ತೆಗೆದು ಅದನ್ನ ನೆರಳಿನೊಳಗೆ ಒಣಗಿಸಿ ಆಮೇಲೆ ಮುಂದೆ ಚತುರ್ವಿಂಗಡನಾ ಪದ್ಧತಿ ಅಂತ ಹೇಳ್ತಾರೆ. ಸೊ ಆ ಪದ್ಧತಿ ಪ್ರಕಾರ ಮಣ್ಣನ್ನ ಮಾದರಿಯನ್ನ ನಮ್ಮ ಪ್ರಯೋಗಾಲಯಗಳಿಗೆ ಕಾಣಿಸಬಹುದು. ಈಗ ತೃಣಧಾನ್ಯ ಬೆಳಗು ಮತ್ತೆ ಎಣ್ಣೆಕಾಳನ್ನು ಅವುಗಳ ಬೇರೆ ಏನಿರ್ತದ, 20 ಸೆಂಟಿಮೀಟರ್ ಆಳವರೆಗೆ ಇರಬಹುದು. ಸೊ ಅಲ್ಲಿವರೆಗೆ ತೆಗ್ಗನ್ನ ತೆಗಿಬೇಕಾಗ್ತದೆ, ಅಷ್ಟು ಆಳದನ್ನ ತೆಗೆದು ತಗೊಂಡ್ಬರ್ಬೇಕು. ಹಾಗೆ ಮತ್ತೆ ಹತ್ತಿ ತೊಗರಿ ಇವೆಲ್ಲ ಸ್ವಲ್ಪ ಕೆಳಗೆ ಹೋಗಿರ್ತದೆ ಬೇರುಗಳು. ಸೊ ಅವಾಗ 50 ಸೆಂಟಿಮೀಟರ್ ಆಡುವಾಗೆ. ಆಮೇಲೆ ಇನ್ನು ತೋಟಗಾರಿಕೆ ಬೆಳೆಗಳೇನಿರ್ತದೆ, ಗಿಡಗಳು ದೊಡ್ಡ ಇರ್ತಾವ, ಅಷ್ಟೇ ಕೆಳಗೆ ಬೇರುಗಳು ಹೋಗಿರ್ತಾವ. ಸೊ ಅವಾಗ ಏನ್ ಮಾಡ್ಬೇಕು, 90 ಸೆಂಟಿಮೀಟರ್. ಒಂದ್ ಇಂಪಾರ್ಟೆಂಟ್ ಇದ್ರಾಗ ಸಾಮಾನ್ಯವಾಗಿ ನೆನಪಿಡುವುದಂತದ್ ಏನಂತಂದ್ರೆ, ಬೇರಿನ ಆಳ ಇರ್ತದಲ್ಲ, ಬೇರಿನ ವಲಯ ಅದಕ್ಕಿನ ಒಂದ್ 2 ಇಂಚ್ ಅಷ್ಟು ಕೆಳಗಡೆ, ಬಹಳ ಡೀಪ್ ತೆಗಿಬಾರ್ದು. ಹ, ಯಾಕಂದ್ರೆ ಬೇರು ಎಲ್ಲಿಂದ ಪೋಷಕಾಂಶಗಳನ್ನ ನೀರನ್ನ ಹೀರ್ಕೋತಿರ್ತದ, ಆ ವಲಯದಲ್ಲಿ ಎಷ್ಟಿದೆ ಅದನ್ನ ನಾವು ನೋಡ್ಬೇಕು, ಪೋಷಕಾಂಶಗಳು ಎಷ್ಟಿದೆ, ಎಷ್ಟು ಫಲವತ್ತತೆ ಇದೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಆಮೇಲೆ ಈಗ ನೀವು ಹೇಳಿದ್ರಿ ರಾಸಾಯನಿಕ ಗೊಬ್ಬರ ಹಾಕಿದ 3 ತಿಂಗಳ ನಂತರ ತೆಗಿಬೇಕು ಅಂದ್ರೆ, ಇವತ್ತು ಈಗ ಮೊನ್ನೆ ಒಂದು ವಾರದಿಂದ ರಸಗೊಬ್ಬರ ಹಾಕಿದ್ದೀವಿ, ಅಲ್ಲಿ ತಂದ ಕೊಡಬಾರ್ದು. ಅಟ್ಲೀಸ್ಟ್ 3 ತಿಂಗಳು ಆಗಿರ್ಬೇಕು. ಆಮೇಲೆ ನಾವು ಈ 20 ಸೆಂಟಿಮೀಟರ್ ಅಥವಾ 50 ಸೆಂಟಿಮೀಟರ್ ಅದ್ರ ತಕ್ಕಂಗೆ ಬೆಳಿ ತಕ್ಕಂಗೆ ಒಳಗಿಂದ ತಂದು ಕೊಡಬೇಕು. ಈಗ ಮತ್ತೆ ಮಣ್ಣು ಎಲ್ಲಿಂದ ತೆಗಿಬಾರ್ದು ಅನ್ನೋದು ಒಂದು ಇಂಪಾರ್ಟೆಂಟ್ ಇರ್ತದೆ. ಎಲ್ಲಿಂದ ತೆಗಿಬಾರ್ದು ಅಂದ್ರೆ, ಈಗ ಚಕ್ಕಡಿ ಗಾಡಿ ಓಡಾಡಿರ್ತಾವ ಹೊಲದಾಗ, ಆ ಒಂದು ಪ್ರದೇಶದಿಂದ ಬೇಡ. ಆಮೇಲೆ ಬದು ಹತ್ತರಿಂದ ಬೇಡ. ಆಮೇಲೆ ದೊಡ್ಡ ದೊಡ್ಡ ಮರ ಇರ್ತಾವ, ಮರದ ಕೆಳಗ್ ಬೇಡ. ಆಮೇಲೆ ನೀವು ತಿಪ್ಪಿಗುಂಡಿ ಹತ್ರ ಬೇಡ. ಆಮೇಲೆ ಎರಿಗೊಬ್ಬರ ಅದು ಹಾಕಿದ್ ಮಾಡಿರ್ತೀರಿ, ಎರಿಗೊಬ್ಬರನ ತೊಟ್ಟಿಗಳನ್ನ ಮಾಡಿರ್ತೀರಿ, ಸೊ ಅದ್ರ ಹತ್ತರಿಂದ ಬೇಡ. ವಿದ್ಯುತ್ ಕಂಬದ ಹತ್ರ ಬೇಡ. ಸೊ ಇಂತಾವೆಲ್ಲ ಒಂದ್ ಸ್ವಲ್ಪ. ಆಮೇಲೆ ನೀರ್ ಹರಿದ್ ಹೋಗಿರ್ತದ್ರಿ, ನೀರ್ ಅಂದ್ರೆ ತೆಗ್ಗುದಿ ನೀರ್ ಇರ್ತಾವ, ನೀರ್ ಹರಿದ್ ಹೋಗಿರ್ತಾವ, ಅವಾಗ ಏನಾಗ್ತದ, ಕಲ್ಲು ಎದ್ದು ಬಿಟ್ಟಿರ್ತಾವಲ್ಲಿ. ಸೊ ಹಂತಲ್ಲಿಂದ ಮಾದರಿಗಳನ್ನ ತೆಗಿಬಾರ್ದು, ಹುಡುಕಿ ಕಡೆಯಿಂದ ತೆಗೆಸಿದ್ರೆ, ತೆಗೆದು ತಗೊಂಡ್ ಬಂದ್ರೆ. ಆಮೇಲೆ ಹೆಂಗ ತಕೋಬೇಕು ಅದನ್ನ ಒಂದು ವಾಕ್ಯದಾಗ ಹೇಳಿ. ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ದಡ್ಡ ಆಕಾರದಾಗ ಅಡ್ಡಾಡ್ಬೇಕು, ಅಡ್ಡಾಡ್ಕೋತನ 8-10 ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ವಿ ಆಕಾರದಾಗ ಗುದ್ದಲಿ ಪಿಕಾಸಿ ತಗೊಂಡು ವಿ ಆಕಾರದಾಗ ತೆಗ್ಗ ತೆಗಿಬೇಕಾಗ್ತದ್ರಿ. ಮ್ಯಾಲಿಂದ 2 ಇಂಚಷ್ಟು ಮಣ್ಣನ್ನ ಸರಿಸಿಬಿಡಬೇಕು, ಯಾಕಂದ್ರೆ ಕೃಷಿ ಚಟುವಟಿಕೆಗಳನ್ನ ಆ ಒಂದ್ 2 ಇಂಚ್ ಒಳಗೆ ಬಹಳ ಇರ್ತದೆ. ಈ ಬ್ರೆಡ್ ಸ್ಲೈಸ್ ಇರ್ತಾವಲ್ಲ, ಬ್ರೆಡ್ಡಿನ ತುಂಡು, ಆ ಟೈಪ್ ಒಂದ್ ಬಕೆಟ್ ಅಲ್ಲಿ ಹಾಕೋಬೇಕು. ಆ ಬಕೆಟ್ ಸ್ವಚ್ಛಾಗಿರ್ಬೇಕು, ಅದರಲ್ಲಿ ಮೊದಲೇ ನೀವು ರಸಗೊಬ್ಬರನ ಹಾಕಿ ಉಪಯೋಗ ಮಾಡಿ ಅಂತದ್ ಮಾಡಿರ್ಬಾರ್ದು. ಸೊ ಆ ಬಕೆಟ್ ಅಲ್ಲಿ ಹಾಕೊಂಡು ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, ಅದನ್ನ ತಗೊಂಡ್ ಬಂದು ಪಾಲಿಥಿನ್ ಶೀಟ್ ಮೇಲೆ ಹಾಕ್ಬೇಕು. ಅದನ್ನ ಎಲ್ಲ 8-10 ಪಾಯಿಂಟ್ ಏನ್ ತಗೊಂಡ್ ಬರ್ತೀರಿ, ಅದನ್ನ ಪಾಲಿಥಿನ್ ಶೀಟ್ ಮೇಲೆ ಹಾಕೊಂಡು ಅದನ್ನ ಹೆಂಡಿಗಳನ್ನೆಲ್ಲ ಒಡಿಬೇಕು. ಆಮೇಲೆ ಏನ್ ಮಾಡ್ಬೇಕು, ಅದರಲ್ಲಿ ಕಸ ಕಡ್ಡಿ ಗ್ಲಾಸ್ ಪೀಸು ಆಮೇಲೆ ತಂತಿ ಎಲ್ಲ ಇರ್ತಾವ ತೆಗೆದು ಒಗೆದು ಚಂದಾಗಿ ಕಲಸಬೇಕು. ಕಲಸಿ ನಾಲ್ಕು ಭಾಗ ಮಾಡಬೇಕು. ಈಗ ನಾ ಏನ್ ಹೇಳದೆ ಚತುರ್ವಿಂಗಡಣಾ ಪದ್ಧತಿ ಅಂತೇಳಿ, ಸೊ ಅದ ಆ ಪ್ರಕಾರ ನಾಲ್ಕು ಭಾಗ ಮಾಡಿ ಎರಡು ಅಪೋಸಿಟ್ ಬೇರೆ ಬೇರೆ ಭಾಗಗಳನ್ನ ತಕ್ಕೊಂಡು ಮತ್ತದನ್ನ ಬೇರೆ ಶೀಟ್ಗೆ ಕ್ಲೀನ್ ಆಗಿರುವಂತಹ ಪಾಲಿಥಿನ್ ಶೀಟ್ ಮೇಲೆ ವರ್ಗಾಯಿಸಿ ಮತ್ತದನ್ನ ಚಂದ ಕಲಸಿ ನಾಲ್ಕು ಭಾಗ ಮಾಡಿ ಈ ತರ ಮಾಡ್ತಾ ಹೋಗಿ ಕಡೆಗೆ ಅರ್ಧ ಕೆಜಿ ಸ್ಯಾಂಪಲ್ ಬೇಕು, ಮಾದರಿ ಸಿಗ್ಬೇಕು. ಅಲ್ಲಿವರೆಗೂ ಇದನ್ನ ಮಾಡಿಕೊಂಡು ನಿಮ್ಮ ಹೆಸರು, ಸರ್ವೇ ನಂಬರು, ಗ್ರಾಮ, ತಾಲೂಕು, ಜಿಲ್ಲಾ, ಆಮೇಲೆ ನೀವ್ ಏನ್ ಬೆಳೆದಿದ್ರಿ, ಏನ್ ಬೆಳಿಲಿಕ್ಕೆ ಇಚ್ಛೆ ಪಡ್ತೀರಿ, ಪ್ರತಿಯೊಂದನ್ನು ಡೀಟೇಲ್ಸ್ ಹಾಕಿ ನಿಮ್ಮ ಹತ್ರ ಇರೋಂತಹ ಕೃಷಿ ವಿಜ್ಞಾನ ಕೇಂದ್ರದ ಪ್ರಯೋಗಾಲಯ ಇರ್ತಾವು ಅಥವಾ ಕೃಷಿ ಇಲಾಖೆಯ ಪ್ರಯೋಗಾಲಯ ಇರ್ತಾವು ಅಂತಲ್ಲಿಯೂ ಕೊಡಬಹುದು. ವಾಲ್ಮೀಕಿ ತಂದು ಕೊಡಬಹುದಾ? ಡೆಫಿನೆಟ್ಲಿ ಸರ್, ನನಗೆ ಇದನ್ನ ಹೇಳಲಿಕ್ಕೆ ಬಹಳ ತುಂಬಾ ಸಂತೋಷವಾಗ್ತಾ ಇದೆ. ನಾವು ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ ನಮ್ಮ ವಾಲ್ಮೀಕಿ ಶುರು ಮಾಡಿದ್ದೇವೆ. ಸೊ ಅದು ಹೊರಗಡೆಕಿನ್ನ ಸ್ವಲ್ಪ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು 10% ಅಷ್ಟು ರೇಟ್ ಕಡಿಮೆ ಇಟ್ಟಿದೀವಿ. ಅಲ್ಲಿ ಕೂಡ ನೀವು ತಂದ್ಕೊಡಬಹುದು. ಮಣ್ಣು ಮಾದರಿ ಪರೀಕ್ಷೆ ಮಾಡಲಿಕ್ಕೆ ಒಂದು ವಾರ ಬೇಕಾಗ್ತದೆ. ನೀರು ಕೂಡ ನಾವು ಪರೀಕ್ಷೆಯನ್ನ ಮಾಡ್ತೀವಿ, ನೀರು ಮಾದರಿಯನ್ನ ಕೂಡ ನೀವು ತಂದ್ಕೊಡಬಹುದು. ಸೊ ಇದು ಒಂದು ವಿಷಯನ ನಾನು ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತದೆ ನನಗೆ. ತುಂಬಾ ಸಂತೋಷ ಮೇಘನಾ ನಡಗೇರವರೇ, ನೀವು ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಯಾಕೆ ಬಹಳ ಮಹತ್ವದ್ದು ಅನ್ನೋದ್ರ ಕುರಿತಂಗ ಬಹಳ ಸಂಗತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಮಸ್ಕಾರ ಮೇಘನಾ ನಡಗೇರವರೇ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ವಾಲ್ಮಿ ಜಲನೆಲ ಜಾಗೃತಿ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಕುರಿತು ಮೇಘನಾ ನಾಡಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಸುಬೇವನಗಿಡ. ಕೃಷಿರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ್ಕೆ ಬತ್ತಿ ಪ್ರಸ್ತುತಿ ಮಂಜುಳಾ, ಕ್ಷಮಿಸಿ, ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ರಾಖಿ, ಏನ್ ಮಾಡಕತ್ತೀಯವ್ವ? ಏನ್ ಘಮ್ ಅಂತ ವಾಸನಿ ಬರ್ತದ? ಮಾಲಕ್ಕ ಬಾ ಇಲ್ಲೇ, ಚಲೋ ಟೈಮಿಗೆ ಬಂದಿ ನೋಡು. ಬಾ ಬಾ ಬಾ ಬಾ. ಏನಿದು ಮಸ್ತ್ ವಾಸನಿ ಬರಹತ್ತದ? ಬಾಯಿಲ್ಲೆ, ಇಲ್ಲಿ ಒಲಿ ಕಡೆ ಬಾಯಿಲ್ಲೆ ನೋಡು, ಏನಂತ ನೀನ ಗೊತ್ತ ಮಾಡಿದನ್ನ? ಓ, ಕ್ಯಾರೆಟ್ ಹಲ್ವಾ, ಗಜ್ರಿ ಹಲ್ವಾ ಮಾಡಕತ್ತೀನ. ಹೂನ್ ಭಾರಿ ಆತ್ ಬಿಡು, ಏನ್ ವಿಶೇಷವ? ಏ ಹಂಗನ ಸ್ವೀಟ್ ತಿನ್ಬೇಕ ಅನಸ್ತ, ಮತ್ ಈಗ ಗಜ್ರಿ ಸೀಸನ್ ಬ್ಯಾರೆ, ಯಾಕ್ ಬಿಡ್ಬೇಕ? ಗಜ್ರಿ ಹಲ್ವಾನ ಮಾಡೋಣ ಅಂತ ಹೇಳಿ ಮಾಡ್ಲಿಕತ್ತೆ ನೋಡು. ಓ ಭಾರಿ ಆತ್ ಬಿಡು, ಹೊಲಕ್ಕ ಬುತ್ತಿಗೆ ಕ್ಯಾರೆಟ್ ಹಲ್ವಾ ಕಟ್ಕೊಂಡ್ ಹೋಗೋದಾತಿ ಇವತ್ತ? ಹೌದು ಹೌದು, ಮತ್ತ ಹಂಗ ಏನಮ್ಮ, ಏನೇನ್ ಸೀಸನ್ ಏನ್ ಸಿಗ್ತಾವ ಎಲ್ಲಾ ಮಾಡೋದ ಮತ್ತ? ಅದ ಹೆಂಗಾರ ಮಾಡಿದೇವ ಇದನ್ನ? ಏ ಏನಿಲ್ಲ ಮಾಲಕ್ಕ, ಬಹಳ ಈಸಿ ಇದು. ಗಜ್ರಿ ಮ್ಯಾಲಿಂದ ಸಿಪ್ಪೆ ಎಲ್ಲ ತಕ್ಕೊಂಡು ತೊಳ್ಕೊಬೇಕ, ಆಮೇಲೆ ಗಜ್ರಿ ತುರಿಬೇಕ. ತುರುದು ಅದನ್ನ ತುಪ್ಪದಾಗ ಸ್ವಲ್ಪ ತಾಳಸ್ಕೋಬೇಕು. ಹಸಿ ಗಜ್ರಿ ತುರ್ದಿದ್ದು ಈ ಕಡೆ ಹಾಲು ಕಾಯಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಗಜ್ರಿ ನೀನು ತುಪ್ಪದಾಗ ಹುರಿತಾ ಹುರಿತಾನ, ಅದಕ್ಕೆ ನೀನು ಸಕ್ರಿ ಹಾಕಿ ಮತ್ತೆ ಹುರಿಬೇಕು. ಸಕ್ರಿ ನೀರೆಲ್ಲ ಬಿಟ್ಕೋತೈತಿ ಅವಾಗ ಗಜ್ರಿ. ಈಗ ನಿನಗೆ ಭಾಳ ಕಂಡಿದ್ದು ಅದು ಬೆಂದು ಬೆಂದು ಮೆದುವಾಗಿ ಕಂದ್ ಬಿಡ್ತೈತಿ. ಅಷ್ಟೊತ್ತಿಗೆ ಈ ಕಡೆ ನೀ ಹಾಲು ಕಾಸಿಟ್ಕೊಂಡಿರ್ತಿ, ಹಾಲ್ನಾಗ ರುಚಿಗೆ ನಿನಗೆ ಎಷ್ಟು ಬೇಕಷ್ಟು ಕೋವಾ ಹಾಕು. ಕೋವಾ ಹಾಕಂದ್ರೂ ನಡೀತದೆ ನಡೀತದೆ, ಆದ್ರ ನಿನಗೆ ಒಳ್ಳೆ ರುಚಿ ಬೇಕಂದ್ರ ಕೋವಾ ಹಾಕಿರನ್ಕಿ ಬಾಳ ರುಚಿ ಬರ್ತೈತಿ. ಆಮೇಲೆ ಯಾಲಕ್ಕಿ ಪುಡಿ ಹಾಲೊಳಗ ಬಿಸಿ ಹಾಲ್ನಾಗ ಒಂದ್ ಸ್ವಲ್ಪ ಕೋವಾ ಕಲಿಸಿ ಹಾಕಿ ಗಜ್ರಿಗೆ ಹಾಕೊಂಡು ಯಾಲಕ್ಕಿ ಪುಡಿ ಹಾಕಿದಿ ಅಂದ್ರ ಅದಕ್ಕ ಇಷ್ಟು ಅಡಿಗೆ ಮನಿ ಘಮ ಘಮ ಅನ್ನ ಕತ್ತಿರೋದು, ಗಜ್ರಿ ಹಲ್ವಾ ರೆಡಿ ಆಗ್ತೈತಿ ನೋಡು. ಏನಿವು, ಒಂದ್ ಕೆಜಿ ಗಜ್ರಿ ತಗೊಂಡ್ರ ಒಂದು ಪೌಣ ಲೀಟರ್ ಒಂದ್ ಲೀಟರ್ ಹಾಲ್ ಸಾಕಾಗ್ತವೇನು? ಅಷ್ಟ ಬೇಕಾಗಲ್ಲ, ಅರ್ಧ ಲೀಟರ್ ಸಾಕಕ್ಕ. ಮತ್ತ ಸಕ್ರಿ ಅದ ಆಲ್ರೆಡಿ ಸೀರ್ತದ ಗಜ್ರಿ ಒಂದ್, ಅದು ನಿಮ್ಮ ಇಷ್ಟಕ್ಕ. ನೀವು ಸಪ್ಪನ್ ಕವ ತಗೊಂಡ್ರ ನಿಮ್ ಇಷ್ಟಕ್ ನಿಮ್ಗೆ ಎಷ್ಟ್ ಬೇಕು ಸ್ವೀಟ್ ನೋಡ್ತಾ ನೋಡ್ತಾ ಹಾಕೊಂಡ್ ಮಾಡ್ಕೊಂಡ್ರ ಬರ್ತೈತಿ. ಹಾ, ಪಾವ್ ಕೆಜಿ ಇಂದ ಅರ್ಧ ಕೆಜಿ ಮಟ ಸಕ್ರಿ ಹಾಕೋಬಹುದು ಒಂದ್ ಸಣ್ಣ ಗ್ಲಾಸು. ನಾವು ರುಚಿ ನೋಡ್ಕೋತ್ ಮಾಡಿದ್ರ ಗೊತ್ತಾಗ್ಬಿಡ್ತದ. ಮನೆಯೊಳಗ್ ಕೆಲವ್ರಿಗೆ ಬಹಳ ಸಿಹಿ ಕಟ್ಟಣ ಇಷ್ಟ, ಕೆಲವ್ರು ಸ್ವಲ್ಪ ಸಪ್ಪಿ ಸಪ್ಪಿ ಇಷ್ಟ ಪಡ್ತಾರೆ, ಅಂತವ್ರು ನೋಡಿ ಹಾಕೋಬೇಕು. ಲಾಸ್ಟಿಗೆ ಗಾರ್ನಿಶಿಗ್ ಅಂತ ಹೇಳಿ ತುಪ್ಪದಾಗ ಹುರಿದಿದ್ದ ದ್ರಾಕ್ಷಿ ಮತ್ತ ಗೋಡಂಬಿ ಹಾಕಿದ್ಯ ಅಂದ್ರ ಇನ್ನೂ ಚಂದ ಅನಸ್ತೈತಿ ನೋಡುವ. ಮತ್ತ ಅವನು ಕರೆದ್ ಹಾಕೇ ಬಿಡು, ಮತ್ತ ತಡಿ ತಡಿ ಮಾಡ್ಲಿಕತ್ತೆ ನೋಡಿಲ್ಲೇ ಬಾಯಿಲ್ ಬಟ್ಲಾಗ ಹಾಕಿ. ಈ ಗಜ್ರಿ ನೋಡುವ ಬೆಳೆಯದನ್ಕಿ ಇದು ನಿಮ್ ಹೊಲ್ದಾಂದ ಕಣ್ಣಂಗ್ ಕಾಣ್ತದೆ. ಹೌದು ಹೌದು, ಹೆಂಗರ ಮಾಡ್ತಿರವ ಇದನ್ನ? ನಾವನ್ಕಿ ಒಮ್ಮೆ ಹಾಕೇ ಇಲ್ಲ ನಮ್ ಹೊಲ್ದಾಗ. ಇದಕ್ಕ ನೋಡು ಸ್ವಲ್ಪ ಜಾಗ ಜಾಸ್ತಿ ಬೇಕು, ಇದು ಹೊಲ್ದಾಗ ಬೆಳೆದ್ರನ್ನ ಬಹಳ ಚಲೋ ಅನ್ಕೋತೇನೆ ನಾನು. ನೀವು ಸಪ್ರೇಟ್ ಆಗಿ ನಿಮ್ ಗಾರ್ಡನ್ ಅಷ್ಟು ಜಾಗ ಇದ್ರೆ ನೀವು ಬೆಳಿಬಹುದು, ಆದ್ರೂ ಇದಕ್ಕ ಜಾಗ ಬಹಳ ಬೇಕು. ಇದನ್ನ ಅಕ್ಟೋಬರ್ ಮತ್ತು ನವೆಂಬರ್ ನೊಳಗ ನಾವು ಬಿತ್ತನೆ ಮಾಡ್ತೇವಿ. ಇದಕ್ಕ ಅತಿ ಸಡಿಲವಾದ ಮಣ್ಣು ಬೇಕಕ್ಕ, ನೀರು ಬಸದ್ ಹೋಗುವಂತ ಮಣ್ಣು ಇರ್ಬೇಕು, ಮರಳು ಮಿಶ್ರಿತ ಮಣ್ಣಿದ್ರೆ ಬಹಳ ಚಲೋ. ಆಮೇಲೆ ನೀವು ಅರ್ಧ ಇಂಚ್ ಬೀಜ ಬಿತ್ತಿದ ಮ್ಯಾಲೆ ಅವತ್ ನೀವು ನೀರು ಉಣಿಸಿದ್ಮ್ಯಾಲೆ ಇದು ಒಂದ್ ವಾರದಾಗ ಅಂದ್ರ ಮೊಳಕೆ ಒಡೆದು ಚಿಗುರ್ ಬರ್ತೈತಿ. ಇದಕ್ಕೆ ನೀರ್ ಕಡಿಮೆ ಬೇಕಕ್ಕ. ಇದಕ್ಕ 7-10 ದಿನದ ಅಂತರದಾಗ ನೀವು ನೀರ್ ಉಣಿಸ್ಕೊಂತ ಬಂದ್ರ ಇದು 3 ತಿಂಗಳಿಗೆ ಕೊಯ್ಲಿಗೆ ಬರುತ್ತ. ಅಂದ್ರ 3 ತಿಂಗಳಿಗೆ ನಾವು ಗಜ್ರಿ ತಿನ್ಬಹುದು ನೋಡುವ. ಹೌದು, ಈ ಗಜ್ರಿ ಬೀಜ ಇರ್ತಾವ ಅನ್ನೋದು ಬಹಳ ಮಂದಿಗೆ ಗೊತ್ತಿರೋದಿಲ್ಲ. ಹೌದು, ಒಂದ್ ಎಕರೆಕ 1-2 ಕೆಜಿ ಬೇಕಾಗ್ಬಹುದು ಬೀಜ. ಹಾ, 1 ಎಕರೆಗೆ 4-6 ಕೆಜಿ ಬೀಜ ಬೇಕಕ್ಕ. ಓ, ಬಹಳ ಬೇಕಂಗ. ಹೌದು, ಆಮೇಲೆ ಬೀಜ ನೋಡಕ್ಕು ಬಹಳ ಚಂದ ಇರ್ತಾವವು, ಗೊತ್ತಾಗಂಗಿಲ್ಲ ಅದು ಬೀಜ ಇದ್ದಂಗ ಇರಂಗಿಲ್ಲ, ಒಂಥರ ಹುಲ್ಲಿಂದ ಸಣ್ಣ ಸಣ್ಣ ಎಲಿ ಇದ್ದಂಗ ಇರ್ತೈತಿ. ಹಾ ನೋಡುವ, ಹ್ಮ್, ಚಂದ ಕಾಣಿಸ್ತೈತಿ ಬೀಜ ನೋಡಕ್ಕೂನು. ಹಂಗ 3 ತಿಂಗಳಿಗೆ ಗಜ್ರಿ ಬೆಳಿಬಹುದು. ಆದ್ರ ಬಿಸಿಲು, ಬ್ಯಾಸಗಿ ಬಿಸಿಲು ಬಹಳ ಇದ್ದಲ್ಲೇ ಬೆಳೆಯಂಗಿಲ್ಲ, ಇದಕ್ಕ ಟೆಂಪರೇಚರ್ ಕಡಿಮೆ ಇರಬೇಕು. ಹೌದು, ಅದಕ್ಕ ನೋಡುವ ಈ ಊಟಿ ಅಂತ ಕಡೆ ಎಷ್ಟು ಚಂದ ಕೆಂಪ್ ಗಜ್ರಿ ಸಿಗ್ತಾವ. ಊಟಿ ಕ್ಯಾರೆಟ್ ಗಜ್ರಿ ಒಳಗೂನು 2-3 ತರದ್ದು ಬರ್ತಾವ. ಒಂದು ಕೇಸರಿ ಗಜ್ರಿ ಅಂತೇ ಬರ್ತೈತಿ, ಇನ್ನೊಂದು ಪೂಸಾ ರೂಬಿ ಅಂತನು ಒಂದು ಕ್ವಾಲಿಟಿದ್ ಬರ್ತೈತಿ. ಹೌದಲ್ಲ, ಮತ್ ನೋಡು ರಾಖಿ, ಈ ಗಜ್ರಿ ತಿನ್ನೋದ್ರಿಂದ ಬಹಳ ಆರೋಗ್ಯಕ್ಕೆ ಚಲೋವ. ನಿನಗ ನೆನಪಿರ್ಬಹುದು ನಾವು ಸಣ್ಣವರಿದ್ದಾಗ ಸ್ಕೂಲ್ನಾಗ ಹೇಳೋರು ಗಜ್ರಿ ತಿಂದ್ರ ಕಣ್ಣಿನ ಆರೋಗ್ಯ ಚಲೋ ಇರ್ತೈತಿ ಅಂತ ಹೇಳಿ. ಯಾಕಂದ್ರ ವಿಟಮಿನ್ ಎ ಬಹಳ ಹೆಚ್ಚಿನ ಪ್ರಮಾಣದೊಳಗೆ ಇರ್ತದ, ಅದ್ರ ಜೊತೆ ವಿಟಮಿನ್ ಸಿ ಇರ್ತದ, ಕೆ ಇರ್ತದ, ನಾರಿನಾಂಶ ಖನಿಜಾಂಶ ಬಹಳ ಇರ್ತದ. ಆಮೇಲೆ ನೋಡು ರಾಖಿ, ಇದನ್ನೇನು ನೀ ತುಪ್ಪದಾಗ ಬೇಯಿಸಿಯಲ್ಲ ಈ ಕ್ಯಾರೆಟ್ ಹಲ್ವಾ, ತುಪ್ಪ ಹಾಕೋದ್ರಿಂದ ಇದು ಫ್ಯಾಟ್ ಸಾಲ್ಯುಬಲ್ ಇರ್ತೈತಿ. ವಿಟಮಿನ್ ಅಂದ್ರ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಎ ಇರ್ತದ, ಅದರಿಂದಾಗಿ ಮೈಗೆ ವಿಟಮಿನ್ ಬಹಳ ಚಲೋ ಹತ್ತದ. ನೀ ಪಲಾವ್ನಾಗೆಲ್ಲ ಈ ಗಜ್ರಿ ಹಾಕ್ತೀಯ, ಇದರಿಂದಾಗಿ ಕೂಡ ಅದು ಬೆಂದಂಗ ಅದರದ್ದು ಏನು ಪೋಷಕಾಂಶ ಹೋಗೋಕ್ಕಿಂತ ಕೆಲವು ಟೈಮ್ ಸ್ವಲ್ಪ ತುಪ್ಪದಾಗ ಎಣ್ಣೆ ಒಳಗೆ ಹುರಿದು ಪಲ್ಯ ಮಾಡಿ ತಳಶ್ ಮಾಡಿದ್ರೆ ಅದ್ರ ಒಳಗಿದ್ದಂತಹ ಬೀಟಾ ಕೆರಟಿನ್ ನಮ್ಮ ದೇಹಕ್ಕ ಸಿಗೋ ರೂಪದೊಳಗ ದೇಹಕ್ಕೆ ಚಲೋ ತಂಗ ಸಿಗ್ತದ. ಆಮೇಲೆ ನೋಡುವ ಇದ್ರೊಳಗ ಕ್ಯಾರೆಟ್ ಜಾಸ್ತಿ ತಿನ್ನೋದ್ರಿಂದ ಚರ್ಮದ ಕಾಂತಿ ಹೆಚ್ಚಿಗೆ ಆಗ್ತತಿ. ಆಮೇಲೆ ರೋಗ ನಿರೋಧಕ ಶಕ್ತಿ ವಿಟಮಿನ್ ಸಿ ಇರೋದ್ರಿಂದ ಹೆಚ್ಚಿಗೆ ಆಗ್ತದ. ನಾರಿನಾಂಶ ಇರೋದ್ರಕ್ಕ ಇದು ಜೀರ್ಣಕ್ರಿಯೆಗೂ ಬಹಳ ಚಲೋ. ಆಮೇಲೆ ಹೃದಯದ ಆರೋಗ್ಯಕ್ಕೆ ಯಾಕೆ ಚಲೋ ಅಂದ್ರ ಪೊಟ್ಯಾಸಿಯಮ್ ಮತ್ತ ಆಂಟಿ ಆಕ್ಸಿಡೆಂಟ್ ಇರ್ತಾವ. ಮತ್ತೆ ಹೇಳ್ತಾರ ಇದನ್ನ ಬಹಳಷ್ಟು ರೆಗ್ಯುಲರ್ ಆಗಿ ತಿಂತಾ ಇದ್ರ ಕ್ಯಾನ್ಸರ್ ನಂತ ರೋಗದಿಂದ ಕೂಡ ದೂರ ಇರ್ಬೋದು ಅಂತ ಸಂಶೋಧನೆಗಳು ಹೇಳ್ತಾವ. ನೋಡು ಚಲೋ ಅಲ್ಲ? ಹೌದು, ಬಹಳ ಚಲೋ ನೋಡು. ಕ್ಯಾರೆಟ್ ಮಕ್ಕಳಿಗೆ ಸಾಲಿಗೆ ಹೋಗಬೇಕಾರ ಡಬ್ಬಿಗೆ ಹಾಕೋಬೇಕಾರ ಈ ಕ್ಯಾರೆಟ್ ಗಜ್ರಿ ತೊಳೆದು ಕಟ್ ಮಾಡಿ ಸಲಾಡ್ ಮಾಡಿ ಕೊಟ್ರೆ ಬಹಳ ಚಲೋ. ಚಲೋ ಹಸಿದು ತಿನ್ಬಹುದು, ಖುಷಿ ಖುಷಿಲಿ ತಿನ್ಕೊಂತ ಅಡ್ಡಾಡ್ತಾವ ಮಕ್ಳ ಕೈಯಾಗ ಕೊಟ್ರ. ಮತ್ತೆ ಕ್ಯಾರೆಟ್ ಇಂದ ಏನ ಸಲಾಡ್ ಮಾಡ್ತೇನೆ ಅಂತಿದ್ದೆಲ್ಲವ, ಹೆಂಗ್ ಮಾಡ್ತೀನಿ? ಗಜ್ರಿ ಪಚಡಿನೂ ಬಹಳ ಚಲೋ ಆಗ್ತೈತಿ. ಹೆಂಗ್ ಮಾಡ್ತೀನಿ ನೀನು? ಅದನ್ನ ಗಜ್ರಿ ಸ್ವಚ್ಛಂಗ್ ತೊಳ್ಕೊಂಡು ಮ್ಯಾಲಿನ ಸಿಪ್ಪಿ ತೆಗಿಬೇಕು. ಮ್ಯಾಲಿನ ಸಿಪ್ಪಿ ಯಾಕೆ ತೆಗಿಬೇಕು ಅನ್ನಕತ್ತೇನಂದ್ರ ಅರಾಗ ಸಣ್ಣ ಉಸುಕ್ ಸೇರ್ಕೊಂಡಿರ್ತೈತಿ, ಸಿಪ್ಪಿ ತೆಗದು ಇನ್ನೊಮ್ಮೆ ತೊಳ್ಕೊಂಡ್ರೆ ಬಹಳ ಚಲೋ. ಆಮೇಲೆ ತುರ್ಕೊಂಡು ಅದಕ್ಕೆ ನೀನು ಸಣ್ಣ ಹಚ್ಚಿದ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಹಾಕಿ ಅದ್ರ ಮೇಲೆ ಲಿಂಬೆಹಣ್ಣು ಹಿಂಡಿ ಉಪ್ಪು ಹಾಕಿರೂ ಬರ್ತೈತಿ. ಕೆಲವೊಬ್ರು ಅದಕ್ಕೆ ಒಗ್ಗರಣೆನೂ ಕೊಡ್ತಾರೆ, ಸಾಸಿವೆ ಒಗ್ಗರಣೆ ಕೊಟ್ಟು ಒಗ್ಗರಣೆ ಒಳಗೆ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆನ ಇದಕ್ಕೆ ಹಾಕಿದ್ರು ಆ ಪಚಡಿನೂ ಬಹಳ ಚಲೋ ಆಗುತ್ತೆ ನೋಡು. ಹಿಂಗನ ಬೀಟ್ರೂಟಿಗೂ ಮಾಡ್ಬೋದು, ಹಿಂಗನ ಮೂಲಂಗಿಗೂ ಮಾಡಬಹುದು, ಎಲ್ಲಾ ಚಲೋ ಆಗ್ತಾವು. ನನ್ ಬಾಯಾಗ ನೀರ ಬಂದು ಮಾಲಕ್ಕ ನೀ ಹಿಂಗ್ ಹೇಳ. ಹಂಗಾರ ಅಲ್ಲಿ ಇನ್ನೊಂದ್ ಸ್ವಲ್ಪ ಗಜ್ರಿ ಇಟ್ಟಿ ಅಲ್ಲ ಪಚಡಿನೂ ಮಾಡೇ ಬಿಡ, ಹಲ್ವಾ ಮಾಡ್ತೀನಿ. ನೀ ಹೋಗ್ಬೇಕಾರ ಒಂದ್ 4 ಗಜ್ರಿ ತಗೊಂಡ್ ಹೋಗಿ ಮನಿಗ್ ಮತ್ತ. ಹಾ ಮತ್ತೆ ಕೊಟ್ಟ ಬಿಡ, ತಗೋ ತಗೋ, ಇದು ತಾಜಾ ಅದಾವು ಹೊಲ್ದಾಗ. ಏನು ನಿನ್ನೆ ಮೊನ್ನೆನ ಕಿತ್ತಿರ್ ಕಾಣಿಸ್ತೈತಿ? ಇಲ್ಲ, ಮುಂಜಾನೆ ತಗೊಂಬಂದ್ರಿ ಇವ್ರು. ಅಯ್ಯೋ ಅದಕ್ಕ ನೋಡು ಮಣ್ಣೆಲ್ಲ ಹತ್ತಿದ್ದದ. ಅಥವಾ ತೊಳ್ಕೊಂಡು ಒಯ್ದ ಬಿಡ್ತೀನಿ ಮಾಡಕ್ಕ. ಹಾ ಬರ್ತೀನಿ, ಮತ್ತ ಹಲ್ವಾನು ಕೊಟ್ಟ ಬಿಡ ಹಂಗ. ತಗೋ ತಗೋ ಅಕ್ಕ. ಅಲ್ಲ ಅಲ್ಲ ನನ್ ಹೊಲಕ್ಕ ಬುಟ್ಟಿ ಒಂಚೂರು ಈ ಕಡೆ ಸರಸ್ ಬಿಡ, ಹಂಗಾರ ಕಟ್ಟಿ ಮೇಲೆ ಇಟ್ಟು ಹೋಗೊಂಚೂರ. ಹಾ ತಗೋ ಇಡ್ತೇನಂತ, ಬರ್ತೇನಿ. ಆಯ್ತಕ್ಕ, ಮತ್ತ ಬಾ ನೀನ. ಹಾ ಬರುಣ್ ಬರುಣ. ಹೂನಕ್ಕ ಹ್ಞೂ. ಅಲ್ಲ ಮುಂದಿನ ಸಲ ಹೊಲಕ್ಕನ ಬಾ ನನ್ ಜೊತೆ. ನೀ ಮುಂದಿನ ಸಲ ಹೊಲಕ್ಕ ಹೋಗಂತು. ಆತಕ್ಕ. ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ಇನ್ನು ಮುಂದೆ ಸಂಗಪ್ಪ, ಹುಚ್ಚಪ್ಪ, ಕಲಿಗಾರ್ ಹಾಗೂ ಸಂಗಡಿಕರಿಂದ ಘಂಟಾತರಂಗ ವಾದನ.